ಯಾಕೆ? ಇದುವರೆಗೆ ಸಾವಲಗಿಯ ವಿಶ್ವನಾಥ್ ವಿಠಲ್ ದೇವರಸಿ ಹಾಗೂ ಸಂಗಡಿಗರಿಂದ ಸಂಬಾಳವಾದನ ಕೇಳಿದಿರಿ. ಕೇಳುವರೆ ಗಮನಿಸಿ, ಲಕ್ಷಣರಹಿತ ಕೊರೋನಾ ಸೋಂಕಿತರಿಂದ ಈ ಖಾಯಿಲೆ ಉಲ್ಬಣಗೊಳ್ಳುತ್ತಿದೆ ಮತ್ತು ಹರಡುತ್ತಿದೆ. ಆ ಕಾರಣದಿಂದ ವೈದ್ಯಕೀಯ ಪರೀಕ್ಷೆ ಮುಖ್ಯವಾಗುತ್ತದೆ ಎನ್ನುತ್ತಾರೆ ಡಾಕ್ಟರ್ ಪ್ರವೀಣ್ ಚಂದ್ರ. ಕೊರೋನಾ ತಪಾಸಣೆಗೆ ಹಿಂಜರಿಯುವುದು ಏಕೆ? ಕೊರೋನಾ ಮಹಾಮಾರಿಗೆ ಗಂಟಲು ದ್ರವ ಮಾದರಿ ಪರೀಕ್ಷೆ ಮಾಡುತ್ತಾರೆ. ಈ ಸರಳ ಪರೀಕ್ಷೆಯು ಈಗ 3 ತಿಂಗಳ ಹಿಂದೆ ಇರಲಿಲ್ಲ. ಇದರಲ್ಲೂ ರ್ಯಾಪಿಡ್ ಟೆಸ್ಟ್ ಎಂಬ ತೀವ್ರಗತಿಯ ಪರೀಕ್ಷೆ ಬಂದ ಮೇಲೆ ಕೊರೋನಾದ ಸಾಧ್ಯತೆ ಇರುವವರಲ್ಲಿ ಬೇಗನೆ ನಿರ್ಧಾರ ತೆಗೆದುಕೊಳ್ಳುವುದು ಸಾಧ್ಯವಾಗಿದೆ. 100 ಜನರಿಗೆ ಗಂಟಲು ದ್ರವ ಮಾದರಿ ತಪಾಸಣೆ ಮಾಡಿ ಪಾಸಿಟಿವ್ ಎಂದು ಬಂದ್ಬಿಟ್ರೆ ಅವರಲ್ಲಿ 80 ಜನರಿಗೆ ಏನೂ ಕಾಯಿಲೆ ಲಕ್ಷಣಗಳು ಇರುವುದಿಲ್ಲ. ಬಾಕಿ 20 ಜನರಿಗೆ ಜ್ವರ, ನೆಗಡಿ, ಕೆಮ್ಮು, ಮೈಕೈ ನೋವು, ಭೇದಿ ಇರುತ್ತದೆ. ಈ 20ರಲ್ಲಿ 16 ಜನ ಗುಣವಾಗುತ್ತಾರೆ. ಆದರೆ ಉಳಿದ 4 ಜನರಿಗೆ ಕಾಯಿಲೆ ಉಲ್ಬಣವಾಗಿ ಉಸಿರಾಟದ ತೊಂದರೆ ಎದುರಾಗಿ ಮರಣ ಸಂಭವಿಸುತ್ತದೆ. ಮೊದಲ 80 ಜನರು ಇಂತಹ 4 ಜನರ ಸ್ಥಿತಿಯನ್ನು ನೋಡಿರುವುದಿಲ್ಲ. ಈ ಜನರು ಪಾಸಿಟಿವ್ ಇದ್ದರೂ ಏನೂ ಆಗೋಲ್ಲ ಎಂದು ವಾದ ಮಾಡುತ್ತಾರೆ. ಆದರೆ ಅವರಿಗೇ ಗೊತ್ತಿಲ್ಲದಂತೆ ಅವರು ತಮ್ಮ ಕಾಯಿಲೆಯನ್ನು ತಮ್ಮ ಮನೆಯ ಮಂದಿಗೆ, ಸುತ್ತಮುತ್ತಲ ಜನರಿಗೆ ಹರಡುತ್ತಿರುತ್ತಾರೆ. ಈ 80 ಜನರನ್ನು ಹಾಗೆ ಕಾಯಿಲೆ ಹರಡುವ ಸ್ವೇಚ್ಛಾಚಾರಕ್ಕೆ ಬಿಟ್ಟು ಉಳಿದ 20 ಜನಕ್ಕೆ ಮಾತ್ರ ಕಾಯಿಲೆ ಲಕ್ಷಣ ಇದೆ, 4 ಜನರು ಮಾತ್ರ ಸಾಯ್ತಾರೆ, ಪರವಾಗಿಲ್ಲ ಎಂದು ಬಿಟ್ಟು ಬಿಡುವುದು ಅದು ಸರಿಯೇ? ಅದರಲ್ಲೂ ವಯಸ್ಸಾದವರು, ಮಧುಮೇಹ, ರಕ್ತದೊತ್ತಡ, ಹೃದಯದ ಕಾಯಿಲೆಯ ವಿಶೇಷ ಕಾಂಪ್ಲಿಕೇಶನ್ಸ್, ತೀವ್ರ ಕ್ಲಿಷ್ಟ ಪರಿಣಾಮಗೊಳಗಾಗುವ ಜನರನ್ನು ರಕ್ಷಿಸಬೇಡವೇ? ಈ ಪ್ರಶ್ನೆಗಳಿಗೆ ಸಾರ್ವಜನಿಕರು ಕಳಕಳಿಯಿಂದ ಉತ್ತರ ಹೇಳಬೇಕಾಗಿದೆ. ಹೀಗಾಗಿ ನಿಮ್ಮಲ್ಲಿ ಲಕ್ಷಣಗಳು ಇಲ್ಲದಿದ್ದರೂ ನಿಮ್ಮ ಕುಟುಂಬದ ಸದಸ್ಯರ ಮತ್ತು ಸಮುದಾಯದ ಒಳಿತಿಗಾಗಿ ನೀವು ಒಂದು ಸಾರಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬಾ ಉತ್ತಮ. ಶ್ರೋತೃ ಬಾಂಧವರೇ, ನಿಮಗಾಗಿ ಮತ್ತೊಂದು ಹೊಸ ಕಾರ್ಯಕ್ರಮ ಸರಣಿ ಎಸ್ಡಿಎಂ